ಎಲ್ಲಾ ಜಿಲ್ಲೆಗಳು ಮತ್ತು ಉತ್ತರ ಒಳನಾಡಿನಲ್ಲಿ ಮಳೆಯಾಗುವ ಸಾಧ್ಯತೆ ಹಾಗೂ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವೆಡೆ ಬೆಳಗಿನ ಜಾವ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ, ಎಲ್ಲ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಜಾಥಾಗೆ ಚಾಲನೆ. ಎರಡು ದಿನಗಳ ಭೇಟಿಗಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮನ. ವಿಶ್ವ ಆರೋಗ್ಯ ದಿನಾಚರಣೆ, ಎಲ್ಲರಿಗೂ ಆರೋಗ್ಯ ಅರಿವು ಮೂಡಿಸುವ ಸಂಕಲ್ಪ. ಹಾಗೂ ನಾಡಿನೆಲ್ಲೆಡೆ ಶುಭ ಶುಕ್ರವಾರ ಅಂಗವಾಗಿ ಕ್ರೈಸ್ತ ಬಾಂಧವರಿಂದ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಿಟಿ ಸಂಕರಣಾ ಹತ್ತಿ ಬೆಳೆಯಲ್ಲಿ ಇತ್ತೀಚಿನ ಸಂಶೋಧನೆಗಳು ಮತ್ತು ಸಂಕರಣಾ ತಳಿ ಅಭಿವೃದ್ದಿ ಚಟುವಟಿಕೆ, ಈ ಕುರಿತು ಹತ್ತಿ ತಳಿ ಸಂವರ್ಧನಾ ತಜ್ಞರಾದ ಡಾ ಜಯಪ್ರಕಾಶ್ ನಿಡಗುಂದಿ ಅವರ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ. ಮತದಾತ ಜಂಕ್ಷನ್ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ರೈತ ಬಾಂಧವರೇ, ಹಾಗಾದರೆ ಕೇಳೋಣ, ಬಿಟಿ ಸಂಕರಣಾ ಹತ್ತಿ ಬೆಳೆಯಲ್ಲಿ ಇತ್ತೀಚಿನ ಸಂಶೋಧನೆಗಳು ಮತ್ತು ಸಂಕರಣಾ ತಳಿ ಅಭಿವೃದ್ದಿ ಚಟುವಟಿಕೆ, ಈ ಕುರಿತು ಹತ್ತಿ ತಳಿ ಸಂವರ್ಧನಾ ತಜ್ಞರಾದ ಡಾ ಜಯಪ್ರಕಾಶ್ ನಿಡಗುಂದಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹತ್ತಿಯ ಒಂದು ಬೆಳವಣಿಗೆ ಯಾವ ರೀತಿ ನಮ್ಮ ದೇಶದಲ್ಲಿ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಉದ್ಯೋಗಾವಕಾಶ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನೇರ ಸಂವಾದದಲ್ಲಿ ರೈತರೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಇವತ್ತು ಅವರೊಂದಿಗೆ ಸಂವಾದವನ್ನು ಮಾಡ್ತಾ ಹತ್ತಿ ಬೆಳೆ ಬಗ್ಗೆ ಇರ್ಬೋದು, ತಳಿಗಳ ಬಗ್ಗೆ ಇರ್ಬೋದು, ಹತ್ತಿಯ ಒಂದು ಅಭಿವೃದ್ಧಿ ಬಗ್ಗೆ ಇರ್ಬೋದು, ಕೆಲವೊಂದಿಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಡಾಕ್ಟರ್ ಜಯಪ್ರಕಾಶ್ ನಿಡಗುಂದಿ ಅವರೇ, ತಾವು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹತ್ತಿ ತಳಿ ಪ್ರವರ್ಧಕರಾಗಿ ಸುಮಾರು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಮ್ಮ ಒಂದು ರಾಯಚೂರು ಜಿಲ್ಲೆನೇ ತೆಗೆದುಕೊಂಡಾಗ ಏನನ್ಸುತ್ತೆ, ನಮ್ಮ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹತ್ತಿ ಒಂದು ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ, ಅಥವಾ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತ? ನೀವು ಈಗ ಲಾಸ್ಟ್ ಒಂದು 4-5 ವರ್ಷದಿಂದ ನೋಡಬಹುದು ಹತ್ತಿ ಏರಿಯಾ ಇನ್ಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಬಟ್ ಒಂದ್ ಸೆಕ್ಷನ್ ಏನ್ ಹೇಳುತ್ತೆ ನಿಮ್ಗ, ಹಳ್ಳ್ಯಾಗ ಇವ ಹತ್ತಿ ಬಿಡ್ಸಾಕ ಮಂದಿ ಇಲ್ಲ ಅಂತ ಹೋದ್ರೆ, ಈಗ ಮಟಮಾರಿ ಸೈಡ್ ಹೋದ್ರೆ ನಿಮ್ಗ ಹತ್ತಿ ಹೆಂಗ್ ಓಡದ್ನಿತ್ತ ಅಂದ್ರೆ, ನಿಮಗ ಹತ್ತಿ ಬಿಡಿಸಾಕ ಮಂದಿ ಇಲ್ಲ, ಜನ ಇಲ್ಲ, ಅದು ಒಂದು ಪ್ರಾಬ್ಲಮ್ ಅದ. ಬಟ್ ನಾವು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಲಾಗಿ ಇಟ್ಸ್ ವೆರಿ ಕ್ಲಿಯರ್, ರೈತರಿಗೆ ಒಳ್ಳೆಯದಾದ ಒಂದು ಹೈಬ್ರಿಡ್ಗಳು ಅಂತಂದಾರೆ. ಇವತ್ ರೈತರು ನೀವು ಲಾಸ್ಟ್ ಒಂದು 10-15 ವರ್ಷದಿಂದ ನೋಡಿದ್ರೆ ಇದು ರೈತರಿಗೆ ಹೆಲ್ಪ್ ಆಗಿದೆ ಫೈನಾನ್ಶಿಯಲಿ, ಏನದಲ್ಲ ರೈತರಿಗೆ ಇದು ಅಂತೂ ಆಗಿದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಬಟ್ ಹೊಸ ಹೊಸ ತಂತ್ರಜ್ಞಾನ ರೈತರಿಗೆಲ್ಲ, BG2 ಬಂತು, ಈಗೊಂದು ಹೊಸ ತಂತ್ರಜ್ಞಾನ BG3 ಅಂತ ಬರ್ತಾ ಇದೆ. ಕಳೆ ಒಂದು ಮೇಜರ್ ಕುತ್ತಾಗುತ್ತೆ, ಅದರಲ್ಲಿಂದ ಶೇಕಡಾ 30-35% ಡಿಫ್ಲೆಕ್ಸ್ ಟೆಕ್ನಾಲಜಿ ಅಂತಾರೆ ಅದಕ್ಕೆ, BG3 ತಂತ್ರಜ್ಞಾನ. ಇದರಲ್ಲಿ BG3 ತಂತ್ರಜ್ಞಾನ ಅಂತ ಹೇಳಿ, ಏನು ವಿಶೇಷತೆ ಸರ್ ಇದ್ರದ್ದು BG3 ತಂತ್ರಜ್ಞಾನದ ವಿಶೇಷತೆ ಅಂದ್ರೆ, ಇಲ್ಲಿ ಏನಾಗುತ್ತೆ, ಹತ್ತಿ ನೋಡ್ಬೋದು ನೀವು, ನೀವು 2 ತಿಂಗಳ ತನಕ ನೀವು ರೈತರು ಕುಂಟಿ ಹೊಡೆದು ಹತ್ತಿ ಕಳೆ ನಿಯಂತ್ರಣ ಮಾಡ್ತಾರೆ. ಸೊ ಯಾವಾಗ ನೀವು 60 ದಿವಸ ನಂತರ ಅದು ಬೆಳೆದ್ ನಿಂದಿರ್ತದ ಅವಾಗ ನಾವು ಕುಂಡ ಎತ್ತುಗಳು ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಂದ್ರ ಕುಂಟಿ ಹೊಡಿಲಿಕ್ಕೆ ಆಗುದಿಲ್ಲ. ಸೊ ಆ ಹಂತನಾಗ ಏನಾಗ್ಯದ, ಈ ಹೊಸ ತಂತ್ರಜ್ಞಾನ ಏನ್ ಹೇಳ್ತದೆ ನಿಮ್ಗೆ, ನೀವು ಕೆಮಿಕಲ್ ಸ್ಪ್ರೇ ಮಾಡಬಹುದು. ಒಂದು ಒಂದು 45 ದಿವಸಗೊಮ್ಮೆ, ಒಂದು 60 ಬೇಡ 65 ದಿವಸ 70 ದಿವಸಗೊಮ್ಮೆ. ಇದು ಮಾಡೋದ್ರಿಂದ ಸಾಕಷ್ಟು ಸಂಶೋಧನೆ ರೈತರಿಗ ಇನ್ನೊಂದು 2 ಬೇಡ 3 ವರ್ಷನಾಗ ಈ ಒಂದು ತಂತ್ರಜ್ಞಾನ ಅವೈಲೇಬಲ್ ಆಗುತ್ತೆ, ರೈತರಿಗೆ ಬೀಜ ಸಿಗುತ್ತೆ. ಬೀಜದ ಜೋಡಿ ಏನಾಗುತ್ತೆ, ಅವರು ಕೆಮಿಕಲ್ ಕೊಡ್ತಾರೆ, ಅದೇ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಬಿಟಿ ಮತ್ ಬಿಟಿ ಎ ತರ ಬೀಜ ಕೊಡ್ತಿದ್ರು ಬೇರೆ ಬೇರೆ ಪ್ಯಾಕೇಜ್. ರೈತರು ಏನ್ ಮಾಡಿದ್ರು, ಆ ಬಿಟಿ ಎ ತರ ಬೀಜ ಹಾಕ್ಲೇ ಇಲ್ಲ. ಸೊ ಅದು ಹಾಕ್ಲಾರ್ದ ಕಾರಣ ನೀವು ನೋಡ್ಬೇಕು, ಈ ಗಾಬಿ ಕಾಯಿ ಕೊರತೆಯಿಂದ ಇಳುವರಿ ಸ್ವಲ್ಪ ಅಲ್ಲಲ್ಲಿ ಕಡಿಮೆ ಆಗಿದ್ದು ಕೇಸಸ್ ಅದಾವ. ಅದಕ್ಕ ಇದನ್ನ ಹೆಂಗ್ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತಂದ್ರೆ, ರಿಫ್ಯೂಜ ಇನ್ ಬ್ಯಾಗ್ ನಾಗ ಏನ್ ಮಾಡ್ತಾರೆ, 5% ಬಿಟಿ ಎತ್ತರ ಬೀಜ ಬಿಟಿ ಬೀಜ ಜೋಡಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ. ಈ ಒಂದು ಮಾಹಿತಿ ನನಗನ್ಸು ಮಟ್ಟಿಗೆ ಏನಾಗದ, ಕೃಷಿ ಇಲಾಖೆ ಆಯ್ತು, ವಿಶ್ವವಿದ್ಯಾಲಯದಿಂದ ಆಯ್ತು, ನಾವು ಎಷ್ಟಾಗುತ್ತೆ ಅಷ್ಟು ನಾವು ಹೇಳಿದೀವಿ ರೈತರಿಗೆ. ಬಟ್ ರೈತರಿಗೆ ಇನ್ನ ಮಾಹಿತಿ ಇರಲಾರ್ದ ಕಾರಣ ಸಾಕಷ್ಟು ಗೊಂದಲಕ್ಕೆ ಈಡಾಗ್ಯದ ಇದು. ಅವ್ರು 5% ಗಿಡಗೋ ಬಿಟಿ ಎತ್ತರ ಇರೋದ್ರಿಂದ ಅದ್ರ ಮ್ಯಾಗ ಹುಳ ಬರ್ತಾವ್ರಿ, ಕಾಯಿ ಕೊರಕ ಬರ್ತದ, ಗುಲಾಬಿ ಅಂತಂದದ. ರೈತರು ಇದನ್ನ ಸ್ವಲ್ಪ ತಿಳ್ಕೊಬೇಕು. ಇನ್ನು ನಾವು ಹತ್ತಿ ಇನ್ನ ಮುಂದ್ ಬೆಳಿಬೇಕು, ನಾವು ಹತ್ತಿ ಉಳಿಸ್ಕೋಬೇಕು ಅಂದ್ರೆ ಈ ತಂತ್ರಜ್ಞಾನ ತಿಳ್ಕೊಂಡು ಆದಷ್ಟು 5% ಗಿಡಗಳು ನಿಮ್ಗೆ ಇಳುವರಿ ಕಡಿಮೆ ಮಾಡುದಿಲ್ಲ, ಅದನ್ನು ಹೇಳ್ತೇನೆ ನಿಮ್ಗೇನ್ ಎಕರೆವಾರು ಇಳುವರಿ ಏನಿರ್ತದೆ ಅದಕ್ಕೇನು ಅಫೆಕ್ಟ್ ಆಗುದಿಲ್ಲ ಅದ್ರಲಿಂದ. ಮತ್ ಅದು ಅದ ಅಂತ ಹೇಳಿ ಬಿಟಿ ಎತ್ತರ ಬೀಜ ಅದಾವ ಅಂತ ಹೇಳಿ ನೀವು ಸ್ಪ್ರೇನು ಮಾಡಬೇಕಾಗಿಲ್ಲ. ಸೊ ನೇಚರ್ನಾಗ ನಾವು ಸ್ವಲ್ಪ ಪರಿಸರನಾಗ ಹಂಗ ಬಿಡಬೇಕಾಗುತ್ತೆ. ಅದನ್ನೆಲ್ಲ ಗಮನದಾಗ ಇಟ್ಕೊಂಡು ಈ ತಂತ್ರಜ್ಞಾನ ತಂದಿದ್ದಾರೆ. ಸೊ ಇದನ್ನ ಸ್ವಲ್ಪ ರೈತರು ಇನ್ಮೇಲೆ ಬೀಜ ಸಿಗುದು ಮಾತ್ರ, ಇನ್ಮೇಲೆ ರೆಫ್ಯೂಜಿಯನ್ ಬ್ಯಾಗ್ ತೆಕ್ಕಿದಾರ. ಇದು 2ನೇ ವರ್ಷ ಆಕ್ಚುಲಿ ಇವಾಗ ಕೊಡುದವರು. ನಾನು ಸ್ವಲ್ಪ ಒಂದು ರೈತರು ಹೊಲದಕ್ಕೆ ಸ್ವಲ್ಪ ಕಂಪ್ಲೇಂಟ್ ಬಂದಿದ್ದು, ಡಯಾಗ್ನೋಸ್ಟಿಕ್ ಫೀಲ್ಡ್ ವಿಸಿಟ್ ಹೋಗಿದ್ವಿ. ರೈತರು ಮಾಹಿತಿ ಇರ್ಲಾರ್ದಕ್ಕೆ ಏನಂತಾರ, ಬೀಜ ಮಿಕ್ಸ್ ಅಂತ ಕೊಂಡ್ಬಿಡ್ತಾರ. ಸೊ ಹಂಗಿಲ್ಲ, ಅದು ಬೀಜ ಮಿಕ್ಸ್ ಇರಂಗಿಲ್ಲ. ಇದು ತಂತ್ರಜ್ಞಾನ ಹಂಗಿರುದ್ರಿಂದ ನೀವು ಆ ಒಂದು ಬಿಟಿ ಎತ್ತರ ಬೀಜ ನೋಡಿ ಎಲ್ಲಾ ಬೀಜ ಮಿಕ್ಸ್ ಅಂತ ತಿಳ್ಕೊಳ್ಳೋದು ಒಂದು ಭಾವನೆ ಇದ್ರಿ ರೈತ. ಸೊ ಅದು ತಪ್ಪು ಭಾವನೆ, ಅದು ತಪ್ಪು ಕಲ್ಪನೆ. ಇದು ಟೆಕ್ನಾಲಜಿ ಹಿಂಗೆ ಇರ್ತದೆ, ಇದು ತೆಗಿಲಿಕ್ಕೆ ಬರುದಿಲ್ಲ ಇನ್ಮೇಲೆ. ಹೌದು, ಈಗ ಬಿಡಿಸ್ತಕ್ಕಂತ ತಂತ್ರಜ್ಞಾನ ಏನಾದ್ರೂ ಅಭಿವೃದ್ಧಿ ಆಗುವ ಹಂತದಲ್ಲಿ ಇದಾವ ಹತ್ತಿಯನ್ನ ಬಿಡಿಸ್ತಕ್ಕಂಥದ್ದು? ಹೌದು, ಇಲ್ಲಿ ಏನಾಗಿದ್ರಿ, ಹತ್ತಿ ನಿಮ್ಗೆ ನಾವು ಲಾಸ್ಟ್ 10 ವರ್ಷದಿಂದ ಇದ್ರ ಮ್ಯಾಗ ಸಂಶೋಧನೆ ಮಾಡ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಾಗ ಇದ್ರ ಬಗ್ಗೆ ಡಿಸ್ಕಷನ್ ಬಹಳ ಆಗ್ತಾ ಇದೆ. ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳಿ ನಿಮ್ಗೆ ಸನಿ ಸನಿ ಬೀಜ ಹಾಕುದು, ಸನಿ ಸನಿ ಇದ್ರ ಬರೀ ಕಾಯಿ ಮೇನ್ ಇದ್ ಗಿಡಕ್ಕಷ್ಟೇ ಇರ್ತಾವ್ರಿ. ಸೊ ಈಗ ನೀವು ಈ ಹತ್ತಿ ಬಿಡಿಸುದು ಹೆಂಗಪ್ಪಾ, ಈಗ ಮೆಕ್ಯಾನಿಕ್ 10 ವರ್ಷದಿಂದ ಮಾಡ್ತಾ ಇದ್ದೀವ್ರಿ, ಬಟ್ ಏನಾಗ್ಯದ, ಬಿಟಿ ಹತ್ತಿ ತಳಿಗಳು ಅದಕ್ಕೆ ಸೂಕ್ತವಾದಂತ ತಳಿ ವಿವಿಧ ಹಂತಗಳು ಬರ್ತಾವ. ನೀವು ಹಸಿರು ಕಾಯಿ ಇರ್ತದ, ಆ ಕಾಯಿ ಒಡೆದಿರ್ತದ. ನಾವು ಈಗ ಎಂತ ಕಾಯಿ ಮಾಗಿ ಒಡೆದ್ ಬಿಡ್ಬೇಕೆಲ್ಲ, ಒಡೆದು ಬಿಡ್ಬೇಕು ನೀವು ಅದನ್ನ. ನಾವು ಹಂಗಾದಾಗ ಮಷಿನ್ ಹಾರ್ವೆಸ್ಟಿಂಗ್ ನಾವು 2-3 ಬೇಡ 5 ವರ್ಷ ತನ ಇದು ಸಿಗ್ತದ ರೈತರಿಗೆ ತಂತ್ರಜ್ಞಾನ. ಈಗ ನೋಡಿ ಡಾಕ್ಟರ್ ಜಯ. ಹೌದು, ಅದೇ ರೀತಿ ಇದು ಅಂದ್ರೆ ಇದು ಮಿಸ್ ಮ್ಯಾನೇಜ್ಮೆಂಟ್ ಅಂತೀವಿ ನಾವು, ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಅಂತೀವಿ ನಾವು ಇದ್ರೊಳಗೆ ಸೈನ್ಸ್ನಾಗ ವಿಜ್ಞಾನನಾಗ. ಅಂದ್ರೆ ನೀವು ಯಾವುದೇ ತಂತ್ರಜ್ಞಾನ ಇರ್ತದಲ್ಲ ಅದನ್ನ ಅದರಲ್ಲೇ ಆದ ನ್ಯೂನತೆಗಳು ಬರ್ತಾವ ಅದ್ರ ಜೊತೆ, ಅದನ್ನ ಫಾಲೋ ಮಾಡ್ಬೇಕು. ನಾವು ಕೇಳಿದೀವಿ ಮೊದಲೆಲ್ಲ ರೈತರು ಜೈದರ್ ಹತ್ತಿ ಅಂತ ಬೆಳೀತಾ ಇದ್ರು ಸೆಪ್ಟೆಂಬರ್ ಅಲ್ಲಿ ಬಿತ್ತನೆ ಮಾಡಿ ಹಿಂಗಾರ್ನಲ್ಲಿ. ಆ ಜೈದರ್ ಹತ್ತಿ ಯಾಕೆ ಅಷ್ಟು? ಹೌದು, ದೇಸಿ ಹತ್ತಿ ಅಂದ್ರೆ ನಿಮಗೆ ಮಳೆ ಆಶ್ರಿತ ಪ್ರದೇಶಕ್ಕೆ ಅಷ್ಟೇ ಸೀಮಿತವಾಗಿರ್ತಾವ. ಈಗ ನಾವು ಇದೆಲ್ಲ ಅಮೆರಿಕನ್ ಹತ್ತಿ ಅಂದ್ರೆ ನಿಮ್ಗೆ ಇಳುವರಿ ಬಹಳ ಹೆಚ್ಚಿರ್ಬೇಕು. ಇಳುವರಿ ಹೆಚ್ಚಿರೋದ್ರಿಂದ ನಿಮ್ಗೆ ರೈತರು ನೀರ್ ಅದ ಅಂತ ದೇಸಿ ಹತ್ತಿ ಇರ್ತಾವಲ್ಲ 18 ಬೇಡ 20 mm ಅಷ್ಟೇ ಇರ್ತದ. ನಿಮ್ಗೆ ನಾಳೆ ಮಾರ್ಕೆಟ್ ಹೋದ್ರೆ ಅದು ಯಾರು ತಗೊಳಂಗಿಲ್ಲ ಅದ್ರಿಂದ. ಅದ್ರೊಳಗು ನಾವು ಉದ್ದನೆ ಮಾಡಿದೀವ್ರಿ, 24 mm ತನ ರೀಚ್ ಆಗ್ಯದ. ಬಟ್ ಏನಾಗ್ಯದ, ದೇಸಿ ಹತ್ತಿ ಬಿಡಿಸಕ್ ಎಷ್ಟಮ್ ಜಾತಿನ. ಹೌದು, ಬಟ್ ಜೈದ ನಿಮ್ಗೆ ಅಷ್ಟ ಚಂದ ಹೊಡೆಯಂಗಿಲ್ಲ, ಬಿಡಿಸಕ್ ತ್ರಾಸ ಆಗುತ್ತೆ ಸಣ್ಣ ತಳಿಗಳು. ಹಿಂಗಾಗಿ ಆ ತಳಿ, ಹೌದು, ಸಣ್ಣ ತಳಿ ಕಾಯಿನೂ ಸಣ್ಣ ಇರ್ತಾವ. ಇವು ಬಿಟಿ ಹತ್ತಿ ತಳಿ ದಪ್ಪ ದೊಡ್ಡ ಇರ್ತಾವ, 6 ಗ್ರಾಮ್ 7 ಗ್ರಾಮ್ ತನ ರೀಚ್ ಆಗ್ಯದದು. ಹಿಂಗಾಗಿ ಈಗ ರೈತ ಹತ್ತಿ ಬಿಡಿಸೋರ್ ಮ್ಯಾಗ ನಾವು ತಂತ್ರ ಇದನ್ನ ಹೈಬ್ರಿಡ್ ಕಂಡುಹಿಡಿಬೇಕಾಗಿದೆ. ಈಗ ಆತರ ಆಗ್ಯದ, ಈಗ ಬಿಟಿ ಹತ್ತಿ ತಳಿಗಳು ಮೋರ್ ಸೂಕ್ತ ಆಗ್ತಾವ. ಈಗ ನಾವು ಇತ್ತೀಚೆಗೆ ಕೇಳಿದ್ವಿ ಎಲ್ಲ ಈ ಕಲರ್ ಹತ್ತಿ ಬಣ್ಣದ ಹತ್ತಿಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ಬಣ್ಣದ ಹತ್ತಿಗಳು. ಹೌದು, ಇದು ಕಲರ್ ನಾಗ್ರಿ ಆಕ್ಚುಲಿ ಸಂಶೋಧನೆ ಏನ್ ನಡೆದ ಅಂದ್ರೆ ಇದು ಬ್ರೌನ್ ಕಲರ್ ನಾಗ, ಖಾಕಿ ನಾಗ, ಆಮೇಲೆ ಹಸಿರು ಕಲರ್, ಆಮೇಲೆ ಬ್ಲೂ ಕಲರ್ ಕಾಟನ್ ನಿಂದ ಇವೆರಡೂ ರಿಸರ್ಚ್ ಬಹಳ ಸ್ಲೋ ಇದ್ರೊಳಗಲ್ಲ. ಬಟ್ ಬ್ರೌನ್ ನ್ಯಾಗ ಏನದಲ್ಲ ಈ ಖಾಕಿ ಕಲರ್ ನ್ಯಾಗ ನಾವು ಸಾಕಷ್ಟು ಸಂಶೋಧನೆ ಮಾಡೀವಿ. ಅದನ್ನ ಲೈಟ್ ಬ್ರೌನ್ ಇದ್ದಿದ್ದು ಅಂದ್ರೆ ಖಾಕಿ ಕಲರ್ ಇದ್ದಿದ್ದು ಡಾರ್ಕ್ ಬ್ರೌನ್ ಕಲರ್ ಬೆಳಿಲಿಕ್ಕೆ ಬರಂಗಿಲ್ರಿ ಇದನ್ನ ಕಲರ್ ಹತ್ತಿ ಇರೋದ್ರಿಂದ. ಇದ್ರ ಬಾಜುಕ ಬಿಳಿ ಹತ್ತಿ ಬೆಳಿಬಾರ್ದು. ಸೊ ಅದು ಒಂದು ನಾವು ಸಾಕಷ್ಟು ಸಂಶೋಧನೆ ಲಾಸ್ಟ್ 4-5 ವರ್ಷದಿಂದ ಮಾಡ್ತಾ ಇದೀವಿ. ನಮ್ ಕಡೆ ಚಲೋ ತಳಿಗಳದಾವ. ಇದ್ ಏನಾಗತ್ತೆ ನಿಮಗ ಕಲರ್ಡ್ ಹತ್ತಿ ಯಾಕೆ ಬೇಕಂತಂದ್ರ ಇದಕ್ಕ ಇಂಟರ್ನ್ಯಾಷನಲ್ ಮಾರ್ಕೆಟ್ ನ್ಯಾಗ ಅಂತಾರಾಷ್ಟ್ರೀಯ ಮಾರ್ಕೆಟ್ ನ್ಯಾಗ ಬಹಳ ಡಿಮ್ಯಾಂಡ್ ಐತಿ ಇದು ಕಲರ್ಡ್ ಕಾಟನ್. ಸೊ ಹಿಂಗಾಗಿ ನಾವು ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದೀವಿ. ಸೊ ಸರ್ಕಾರ ಯಾವಾಗ ಗೌರ್ಮೆಂಟ್ ಇದನ್ ಮ್ಯಾಗ ಕ್ಲಿಯರ್ ಮಾಡ್ತದ ಡೈರೆಕ್ಷನ್ಸ್ ಯಾವಾಗ ಕೊಡ್ತದ ಅವಾಗ ರೈತರಿಗೆ ಇದು ಒಂದು ಬರ್ತದ. ಬಟ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಾಗೆ ಹತ್ತಿ ಬಂದ ಮೇಲೆ ಸಾಕಷ್ಟು ಮೊದಲೆಲ್ಲ ಪ್ರಾರಂಭದಲ್ಲಿ ಪರ ವಿರೋಧಗಳು ಬಂದು ರೈತರಿಂದ ಒಪ್ಕೊಂಡಿದ್ದಾರೆ ಬಿಟಿ ಹತ್ತಿ ಬಂದು ಚಲೋ ಆಯ್ತಂತಕ್ಕಂತ ವಿಚಾರ ರೈತರು ಅಲ್ಲಲ್ಲಿ ಹೇಳ್ತಾ ಇದ್ದಾರೆ ನಮಗೆ. ಒಂದು ವಿಚಾರ ಇಲ್ಲಿ ಬಿಟಿ ಹತ್ತಿಯ ಏನು ಕೊನೆಯ ಬೀಡಿನಲ್ಲಿ ಬಿಡಿಸ್ತಾರೆ ಅಂದ್ರೆ ಲಾಸ್ಟ್ ಏನು ಪಿಕ್ಕಿಂಗ್ ಮಾಡ್ತಾರಲ್ಲ ಹತ್ತಿಯನ್ನ, ಆ ಹತ್ತಿಯನ್ನ ತುಂಬುವಾಗ ಅಥವಾ ತುಳಿಯುವಾಗ ಮಾರ್ಕೆಟ್ ಒಯ್ಯುವಾಗ ಏನು ಪ್ಯಾಕಿಂಗ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಆ ಒಂದು ಹುಳ ರೈತರ ಮೈ ಎಲ್ಲ ಗಾದ್ರಿ ಹೇಳ್ತದ ಅಂತಕ್ಕಂಥದ್ದು ಕಂಪ್ಲೇಂಟ್ ಗಳು ಬರ್ತಾ ಇದ್ದಾವೆ. ಇದು ಏನಂತಿರ್ತಾವ ತಜ್ಞರಾಗಿ? ಇದ್ರ ಮ್ಯಾಗ ನಮ್ ಸಂಶೋಧನೆ ಇನಿಶಿಯೇಟ್ ಮಾಡಿವ್ರಿ. ಇದು ಲಾಸ್ಟ್ ಸ್ಪ್ರೇ ಏನ್ ಮಾಡ್ತಾರಲ್ಲ ಲಾಸ್ಟ್ ಸ್ಪ್ರೇ ಮಾಡಿದ ಕೆಮಿಕಲ್ ಅದ್ರೊಳಗೆ ಉಳ್ಕೋತದ ಅಂತಾರ, 45 ದಿವಸ ತನ ಉಳ್ಕೋತದ ಅಂತಾರೆ. ಹಿಂಗಾಗಿ ಅದನ್ನ ನೀವು ಹತ್ತಿ ಏನ್ ಇದಕ್ ಸಾಗಾಣಿಕೆ ಮಾಡ್ತಿರ್ತಾರ ಅವಾಗ ಇದು ಪ್ರಾಬ್ಲಮ್ ಬರ್ತಾ ಇದೆ. ಇದ್ರ ಮ್ಯಾಗ ನಾವ್ ಸಂಶೋಧನೆ ಸ್ಟಾರ್ಟ್ ಮಾಡಿದೀವಿ. ಆಕ್ಚುಲಿ ಸಂಶೋಧನೆ ಸ್ಟಾರ್ಟ್ ಮಾಡಿವ್ರಿ, ನೋಡ್ಬೇಕು ಏನಾಗುತ್ತೆ. ಇದರಲ್ಲಿ ಈಗ ಇತ್ತೀಚೆಗೆ ಬಿಟಿ ಹತ್ತಿಯಲ್ಲಿ ಆಕ್ಚುಲಿ ಏನಾಗಿದೆ, ರೈತರೆಲ್ಲ ಒಣಬೇಸಾಯದಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಒಣಬೇಸಾಯಕ್ಕೆ ರೆಕಮೆಂಡೇಶನ್ ಇದೆ ಬಿಟಿ ಹತ್ತಿ ಬೆಳಿಲಿಕ್ಕೆ? ಆಕ್ಚುಲಿ ನೀವು ಬಂದಿದ್ದು ನೀರಾವರಿಗೆ ಬಂತ್ರಿ, ಅದು ನೀರಾವರಿಗೆ ಬಂತು. ಬಟ್ ತಂತ್ರಜ್ಞಾನ ಒಂದ್ಸಲ ರೈತರಿಗೆ ನಾವು ಕೊಟ್ಟಿವಿ ಅಂತಂದ್ರ ನೀವು ನೀರಾವರಿ 20 ಕ್ವಿಂಟಲ್ ಪ್ರತಿ ಎಕರೆದಂಗ ಇಳುವರಿ ತಗೊಂಡಾರ ರೈತರು. ಅಲ್ಲ, ಮಳೆ ಆಶ್ರಯದಲ್ಲಿ ಒಂದೇಳೆ ಈಗ ಮಳೆ ಆಗದೆ ಹೋದಲ್ಲಿ ಕೆಲವೊಂದೇ ಈಗ ಕೆಂಪು ಇದು ಗುಲಾಬಿ ಕಾಯಕವರ್ಕ ಬರ್ಲಿಕ್ಕೆ ಇದೇ ಕಾರಣ ಅಂತ ಹೇಳ್ತಿದ್ದಾರೆ. ಇದು ನಿಜನ ಹೇಗೆ? ಅದು ನಾವು ಸಾಕಷ್ಟು ನೀವು ರೇಡಿಯೋ ಪ್ರೋಗ್ರಾಮ್ ಅರ್ಲಿಯರ್ ಮಾಡಿರ್ಲಿಲ್ಲ ಅದ್ರೊಳಗೂ ಹೇಳ್ತಾ ಇದ್ವಿ ನಾವು. ಬಿಟಿ ಹತ್ತಿ ಅದಲ್ಲ ಜುಲೈ 15 ನಂತರ ನಾವು ಆದಷ್ಟು ಅದನ್ನ ರೆಕಮೆಂಡ್ ಮಾಡ ಸಜೆಸ್ಟ್ ಮಾಡಂಗಿಲ್ಲ ಬಿಟಿ ಸೋಯಿಂಗ್ ಮಾಡ್ಲಿಕ್ಕೆ, ಅಂದ್ರೆ ಬಿತ್ತನೆ ಮಾಡೋದೇ ಬಿಡ್ರಿ ಅಂತ ಹೇಳ್ತೀವಿ ನಾವು. ಇದು ಯಾಕೆ ಈ ಮಟ್ಟಕ್ಕೆ ಬಂದ ಅಂದ್ರೆ ನೀವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಬಿತ್ತಾಕತ್ತಾರ ರೈತರು. ಸೊ ಈ ಒಂದು ಡಿಫ್ರೆಂಟ್ ಸೀಸನ್ ನಾಗ ಹತ್ತಿ ಬೆಳೆಯೋದ್ರಿಂದ PBW ಹೆಚ್ಚಾಗದ ಅಂತ ನಮ್ ಸಂಶೋಧನೆ ತೋರಿಸ್ತದೆ. ಆ ಇದ್ರಲ್ಲಿಂದ ನಾವು ಜುಲೈ 15 ನಂತರ ಬಿಟಿ ಬೀಜ ಬಿತ್ತಬಹುದು. ಈಗ ಮಾರ್ಕೆಟ್ ನಾಗ ನಿಮ್ಗೆ ಜುಲೈ 16 ಹೋದ್ರೆ ನಿಮಗ್ ಬಿಟಿ ಬೀಜ ಸಿಗಂಗಿಲ್ಲ ಇವತ್ ಮಾರ್ಕೆಟ್ ನಾಗ. ಸರ್ಕಾರ ಅದ್ರ ಬಗ್ಗೆ ಇದನ್ ಮಾಡಿಬಿಟ್ಟದ, ಈಗ ಅವೈಲೇಬಲ್ ಇರಂಗಿಲ್ಲ ಬೀಜ. ಜುಲೈ 15 ಬಿತ್ತಬೇಕು, ಅದ್ರ ನಂತರ ಬಿತ್ತಬಾರ್ದು ಅಂತ ಹೇಳ್ತೀವಿ ನಾವು. ಈಗ ನೋಡ್ರಿ, ಬಿಟಿ ಎತ್ತಿ ಸುಮಾರು 180 ದಿವಸ ಬೇಕಿದ್ದು ಮುಗಿಬೇಕಾರೆ ಅಲ್ವಾ, 180 ದಿವಸ. ಅದಕ್ಕೆ ಈಗ ಬಿಟಿನಲ್ಲಿನೇ ಏನಾದ್ರೂ ಶಾರ್ಟ್ ಡೂರ್ ಮುಗಿಬೇಕಾರೆ ಅಲ್ವಾ 180 ದಿವಸ, ಅದಕ್ಕೆ ಈಗ ಬಿಟಿನಲ್ಲಿನೇ ಏನಾದ್ರೂ ಶಾರ್ಟ್ ಡ್ಯೂರೇಷನ್ ಅಂದ್ರೆ ಮಧ್ಯಮ ಅವಧಿ ಅಂದ್ರೆ 3 ತಿಂಗಳಲ್ಲಿ 90 ದಿವಸದಲ್ಲಿ ಬರ್ತಕ್ಕಂಥ ತಳಿಗಳು, 100 ದಿವಸದಲ್ಲಿ ಬರ್ತಕ್ಕಂಥ ತಳಿಗಳು? ಇಲ್ಲ, ನಾವು ಬಹಳ ಸಂಶೋಧನೆ ಮಾಡಿದ್ರಿ, ಅದ ಆಗ್ತಾ ಇಲ್ಲ 100 ದಿವಸ ಒಳಗ್ ಬರಂಗ. ಯಾಕಂದ್ರೆ ಒಂದೇ ಹತ್ತಿ ಇದು ಕಾಯಿ ಒಡಿಲಿಕ್ಕೆ 120 ದಿವಸ ಬೇಕಾಗ್ತದೆ. ಸೊ ಅದು ಯಾರೋ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಆ ತರ ಇಲ್ಲ, ಅದು ಇಲ್ಲ. ರಾಯಚೂರ್ ಸುತ್ತಮುತ್ತ ಏನೋ ಒಂದ್ 5-6 ಮಂದಿ ರೈತರು ನನ್ಗೆ ಫೋನ್ ಮಾಡಿದ್ರು ಇಂತ ಬೀಜ ಹಾಕಿವಂತೆ, ಈಗ ಸಮರ್ನೇ ಹಾಕಿದಾರೆ ಅವ್ರು. ಅಲ್ಲ, ಈಗ ರೈತರು ಏನ್ ಪ್ರಶ್ನೆ ಕೇಳ್ತಾ ನಮಗೆ ಏನಂತಂದ್ರೆ, ಯಾಕೆ ಇವರು ಜೂನ್ ನಲ್ಲಿ ನಮಗೆ ಬಿತ್ತನೆ ಮಾಡ್ಲಿಕ್ಕೆ ಹೇಳ್ತಾರೆ, ಅಥವಾ ಮೇದಲ್ಲಿ ಲಾಸ್ಟ್ ವೀಕ್ ದಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲ ನಾನು ಬೇಸಿಗೆಯಲ್ಲಿ ಈಗ ನೀರು ಇದೆ ನಂದು ಸ್ವಲ್ಪ 1-2 ನೀರು ಸಿಗ್ತದೆ ನನಗೆ, ಈಗ ಬೇಸಿಗೆ ಭತ್ತ ಆದ್ಕೂಲೇ ನಾನು ಬಿಟಿ ಹತ್ತಿಯನ್ನು ಹಾಕ್ತೀನಿ, ಏನಾಗತ್ತೆ ನೋಡ್ತೀನಿ, ಪ್ರಯೋಗ ಮಾಡ್ತೀನಿ ಅಂತಕ್ಕಂಥದ್ದು ರೈತರು ಕೆಲವೊಂದಿಷ್ಟು ಹೇಳ್ತಾ ಇದ್ದಾರೆ, ಏನಂತಿರ್ತಾವು? ನಾವು ಒಂದ್ 2 ಪ್ರಾಬ್ಲಮ್ ಲಿಂದ ನಾವು ಬ್ಯಾಡ್ ಅಂತ ಹೇಳ್ತೀವಿ ನಾವು, 2 ಪಾಯಿಂಟ್ಸ್ ಲಿಂದ. ಒಂದು, ನಿಮ್ಗೇನೀಗ ಗುಲಾಬಿ ಕಾಯಿ ಕೊಡ್ತದಲ್ಲ, ಅದಕ್ಕೆ ನೀವು ಸರ್ವೈವ್ ಆಗ್ಲಿಕ್ಕೆ ಒಂದು ವೇ ಮಾಡಿ ಕೊಟ್ಟಂಗ. ಹತ್ತಿ ಇರೋದ್ರಿಂದ ನಿಮ್ಗೆ 1/2 ರೇಟಿಗೆ ಹತ್ತಿ ಹೋಗುತ್ತೆ ಮಾರ್ಕೆಟ್ ಅಲ್ಲಿ. ನಿಮ್ ಮಾರ್ಕೆಟ್ನಾಗ ಮಾರ್ಕೆಟ್ ಕಾಟನ್ ಮಾರ್ಕೆಟ್ ನೀವು ಸ್ಟಡಿ ಮಾಡಿದ್ರೆ ಅಕ್ಟೋಬರ್ ಟು ಸೇ ನವೆಂಬರ್ ಡಿಸೆಂಬರ್ ಜನವರಿ ತನೇ ನಿಮ್ ಕ್ಲೋಸ್ ಆಗ್ಬಿಡ್ತದೆ. ಅಲ್ಲ ಸರ್, ಈಗ ಕಾಟನ್ ಅಲ್ಲಿ ನಾವು ಸೆಲ್ಫ್ ಸಫಿಷಿಯಂಟ್ ಇಲ್ಲ, ಕಾಟನ್ ಕೊರತೆ ಇದೆ ಅಲ್ವಾ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕೊರತೆ ಇದೆ ಕಾಟನ್? ಇಲ್ಲ ಇಲ್ಲ, ನಾವು ಸರ್ಪ್ಲಸ್ ಇದೀವಿ. ಆಕ್ಚುಲಿ ಸರ್ಪ್ಲಸ್ ಏನು, ಮೀಡಿಯಂ ಸ್ಟೇಪಲ್ ಅದು ಇಲ್ಲ, ಮೀಡಿಯಂ ಸ್ಟೇಪಲ್ ಏನ್ ಬೆಳಿಬ್ರಿ, ಬಿಟಿ ಹತ್ತಿ ಬೆಳೆಯತ್ತಿಲ್ಲ, ಇವೆಲ್ಲ ಮೀಡಿಯಂ ಸ್ಟೇಪಲ್ ನಾಗ ಬರ್ತಾವ. ಅದ್ರದ್ದು ಕೊರತೆ ಇಲ್ಲ. ಕೊರತೆ ಎಲ್ಲದ ನಮಗಂದ್ರ ಈ ದೇಸಿ ಹತ್ತಿ ಏನು ಸಣ್ಣ ಉದ್ದನೆ ಇರ್ತದಲ್ಲ, ಅಂದ್ರ ಶಾರ್ಟ್ ಸ್ಟೇಪಲ್ ಅಂತೀವಿ ನಾವು, ದೇಸಿ ಹತ್ತಿ ಇರ್ತದಲ್ಲ ಅದ್ರೊಳಗೆ ನಾವು ಕೊರತೆ ಇದೀವಿ. ಆಮೇಲೆ ಎಕ್ಸ್ಟ್ರಾ ಲಾಂಗ್ ಸ್ಟೇಪಲ್, ನೀವೇನ್ DCH-32 ಬೆಳೆದಿರಲ್ಲ, ಎಕ್ಸ್ಟ್ರಾ ಲಾಂಗ್ ಸ್ಟೇಪಲ್ 32 mm ಆ ಉದ್ದೆಳೆ ಇದ್ದದ್ದು, ಅದ್ರೊಳಗೆ ಶಾರ್ಟ್ ನಾವು ಡೆಫಿಷಿಯಂಟ್ ಡೆಫಿಸಿಟ್ ಅದೀವಿ. ಹಿಂಗಾಗಿ ಅದನ್ನ ರಫ್ತು ಮಾಡಲಾಗ್ತದೆ. ಎರಡು ನಾವು ಸರ್ಪ್ಲಸ್ ಅದೀವಿ, ಬಿಟಿ ಹತ್ತಿ ಏನದ ಮೀಡಿಯಂ ಸ್ಟೇಪಲ್ ಅದಲ್ಲ, ಅದ್ರೊಳಗೆ ಸರ್ಪ್ಲಸ್ ಈಗ ಅಂದ್ರೆ ರೈತರಿಗೆ ಬೆಳಿ ಬೇಡತ್ತೆ ಎದಕ್ಕೆ ಹೇಳ್ತೀವ್ರಿ, ರೇಟ್ ಸರಿ ಸಿಗಂಗಿಲ್ಲ, ನೀವು ಜನವರಿ ಫೆಬ್ರವರಿ ಬಿಡ್ತಿರಲ್ಲ. ಅಲ್ಲ ಸರ್, ನಿಮ್ಮಲ್ಲಿ ಏನಾದ್ರು ನೀವು ಏನಾದ್ರು ಸಂಶೋಧನೆಯನ್ನ ಮಾಡಿ ನೋಡಿದಿರಾ ಬೇಸಿಗೆಯಲ್ಲಿ ಹಾಕಿ ಅಥವಾ ಏನಾದ್ರು ಯಾವ ತರ ರಿಸಲ್ಟ್ ಬರತಕ್ಕಂಥದ್ದು? ಇಲ್ಲ, ನಮ್ ಕಡೆ ಇಲ್ಲಿ ಫೆಸಿಲಿಟಿ ಇಲ್ಲ, ನಾವು ಇನ್ ಮ್ಯಾಗ್ ಇನಿಷಿಯೇಟ್ ಮಾಡ್ತೀವಿ ನೋಡ್ರಿ ಬಾಳ, ಯಾಕಂದ್ರೆ ರೈತರು ಕೇಳ್ತಾ ಇದಾರೆ. ನಾವು ಡಿಸಿಷನ್ ನಮ್ ಮೀಟಿಂಗ್ ನಾಗ ಏನ್ ಹಾಕ್ತಿವಿ, ನಾವು ಟೆಕ್ನಿಕಲ್ ಮೀಟ್ ನಾಗ ಮಾಡ್ತಿವಲ್ಲ, ವಿಚಾರ ಬಹಳ ಮಾಡಿವಿ ಇದ್ರ ಬಗ್ಗೆ. ನಾವು ಈ ಸೋಯಿಂಗ್ ವಿಂಡೋ ಏನ್ ಫಿಕ್ಸ್ ಮಾಡಿವಲ್ಲ ಮೇ ಎಂಡ್ ಟು ಜುಲೈ, ಇದನ್ನ ಬಿಟ್ಟು ಬೇರೆ ಹತ್ತಿ ಹಾಕುದ್ ಬೇಡ, ಯಾಕಂದ್ರೆ ಕೀಟದ ಬಾಧೆ ಇವೆಲ್ಲ ಹೆಚ್ಚಾಗ್ಬಿಡ್ತಾವ, ಕೀಟ ರೋಗ ಇವೆಲ್ಲ ಬಾಧೆ ಹೆಚ್ಚಾಗ್ತಾವ ಅಂತ ಹೇಳಿ ನಾವು ಆ ಡಿಸಿಷನ್ ತಗೊಂಡಿದ್ವಿ. ಎನಿವೇ, ನೀವು ರೈತರನ್ನ ಇದು ಇಟ್ಕೊಂಡು ನಾವು ಇದನ್ನ ವಿಚಾರ ಮಾಡ್ತೀವಿ. ಈಗ ನೋಡ್ರಿ, ಭತ್ತ ಎರಡನೇ ಮೊದಲನೇ ಬೆಳೆ ಭತ್ತ ತಗೊಂಡ್ಮೇಲೆ ಎರಡನೇ ಬೆಳೆ ಹತ್ತಿ ಮಾಡ್ತೀವಿ ನಾವು, ಯಾಕೆ ಬೇಡ ಅಂತಾರ ಅಂತ ಹೇಳ್ತಾರೆ ರೈತರು. ಎರಡನೇ ಬೆಳೆ ಹತ್ತಿ ಮಾಡ್ತೀವಿ, ಮಳೆ ಆಗೋದಿಲ್ಲ, ಮಳೆ ಇರೋದಿಲ್ಲ ಬೇಸಿಗೆಯಲ್ಲಿ, ಆರಾಮ್ ಬೆಳಿಬಹುದು ಹತ್ತಿ ಗದ್ದೆಯಲ್ಲಿ ಬೆಳಿಬಹುದು ಅಂತ ಹೇಳ್ತಾ ಇದ್ದಾರೆ. ಗದ್ದೆಗ ನೋಡ್ಬೇಕ್ರಿ, ಸಂಶೋಧನೆ ಮಾಡ್ತೀವಿ ನೀವು ಹೇಳಿದ್ರಲ್ಲ ಈಗ, ಯಾಕಂದ್ರೆ ಏನಾಗದ, ನೀವು ಗದ್ದೆಗ ಪಡ್ಲಿಂಗ್ ಮಾಡಿರ್ತಿರ್ಲ, ಭೂಮಿ ಗಟ್ಟಿಯಾಗಿರ್ತದ, ಭೂಮಿ ಗಟ್ಟಿಯಾಗಿರ್ತದ, ಆಮೇಲೆ ನೀರ್ ಹತ್ತಿ ಹೆಂಗದ ಇವತ್ ಬಿತ್ತಿದ್ರ ಅಂತಂದ್ರೆ ನೀವು 60 ದಿವಸಕ್ಕೊಮ್ಮೆ 80 ದಿವಸಕ್ಕೊಮ್ಮೆ 100 ದಿವಸ 120 ದಿವಸಕ್ಕೊಮ್ಮೆ ನೀರ್ ಬೇಕಾಗುತ್ತೆ. ಅವಾಗ ನೀರಿಲ್ಲ ಅಂತಂದ್ರೆ ಹತ್ತಿ ಬರಂಗಿಲ್ಲ, ಮತ್ತೆ ಆತರ ಪ್ರಾಬ್ಲಮ್ ಬರ್ತದೆ. ಈಗ ನಮ್ಮ ಸಂಶೋಧನಾ ಕೇಂದ್ರ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ಹಳೆಯದಾದಂತ ಒಂದು ಕೃಷಿ ಸಂಶೋಧನಾ ಕೇಂದ್ರ, ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ಹತ್ತಿಯಲ್ಲಿ ಯಾವ ರೀತಿ ಸಂಶೋಧನೆಗಳು ನಡೀತಾವ ಸರ್, ಏನೇನು ತಳಿ ಸಂಶೋಧನೆಗಳು ಆಗ್ತಾ ಇದ್ದಾವೆ? ಮೇನ್ ನಮ್ದೆಲ್ಲ ವರ್ಕ್ ಅದ ಬಿಟಿ ಕಾಟನ್ ಸಂಬಂಧಪಟ್ಟದಿರ್ತದೆ, ಯಾಕಂದ್ರೆ ಬಿಟಿನೇ ಎಲ್ಲಾ ರೈತರು ಬೆಳೆಯತ್ತಾರ. ಹಿಂಗಾಗಿ ಅಗ್ರಿ ಅಡ್ವಾನ್ಸ್ ಟೆಕ್ನಾಲಜಿ ತಯಾರು ಮಾಡಿದಂತ ಹೈಬ್ರಿಡ್ ತಳಿಗಳು ಇಲ್ಲಿ ಪರೀಕ್ಷೆಗೆ ಬರ್ತಾವ, ಟೆಸ್ಟ್ ಮಾಡಕ್ ಬರ್ತಾವ. ನಾವು ಅದ್ರದ್ದು ಈಲ್ಡ್ ಒಂದೇ ನೋಡಂಗಿಲ್ಲ, ಅದ್ರದ್ದು ಫೈಬರ್ ಕ್ವಾಲಿಟಿ, ಅರಳಿ ಉದ್ದನೆ ಹೆಂಗದ, ಅರಳಿ ಗಟ್ಟಿ ಐತೇನು, ಅದ್ರ ಮ್ಯಾಗ ಸ್ಟಡಿ ಮಾಡ್ತೀವಿ. ದೆನ್ ಹುಳುಗಳು ಕೀಟ ಬಾಧಕ ಕೀಟ ನಿರೋಧಕ ಶಕ್ತಿ ಐತನು, ರೋಗ ನಿರೋಧಕ ಶಕ್ತಿ ಐತನು, ಇಂಥದೆಲ್ಲ ಸಂಶೋಧನೆ ಮಾಡ್ತೀವಿ. ನಾವು ಇಲ್ಲಿಂದ ಏನ್ ಡೇಟಾ ಕೊಡ್ತೀವಲ್ಲ ಅದ್ರ ಮೇಲೆ ರಾಷ್ಟ್ರದ ಮಟ್ಟದಾಗ ಅವ್ರು ರಿಲೀಸ್ ಆಗ್ತಾವ, ರೈತರಿಗೆ ಅವೈಲೇಬಲ್ ಆಗ್ತಾವ. ಸೊ ಆ ನಿಟ್ಟಿನಲ್ಲಿ ನಮ್ ಸಂಶೋಧನೆ ನಡೀತದೆ. ಇದು ಬಿಟಿ ಹತ್ತಿ ರೈತರು ಹೇಳೋದು, ಬಿಟಿ ಹತ್ತಿ ಏನು ಅರಳೆ ಬಂದ್ಮೇಲೆ ಬೀಜಗಳು ಬರ್ತವೆ, ಆ ಬೀಜಗಳನ್ನ ದನಕ್ಕೆ ಹಾಕಿದ್ರೆ ದನಗಳಿಗೂ ಸಹ ಒಂದು ಏನೋ ವಿಚಾರ ರೈತರು ಹೇಳ್ತಿರ್ತಾರೆ, ಸಂತಾನ ಹರಣ ಆಗತ್ತೆ, ಅವು ಗರ್ಭಧಾರಣೆ ಆಗೋದಿಲ್ಲ ಅಂತಕ್ಕಂಥದ್ದು, ಆ ತರ ಏನಾದ್ರೂ ಪ್ರೂಫ್ಗಳಾಗಿದಾವ, ಸಂಶೋಧನೆಗಳು ನಡೆದವ ಆ ಭಾಗದಲ್ಲಿ, ಅಥವಾ ಈ ಹತ್ತಿ ತಪ್ಪಲವನ್ನ ತಿಂದಂತ ಆಡುಗಳು ಕುರಿಗಳಿಗೂ ಸಹ ಕೆಲವೊಂದು ಸಮಸ್ಯೆಗಳಾಗ್ತವೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ, ಇದು ಸತ್ಯ? ಎಷ್ಟರ ಮಟ್ಟಿಗೆ ಸತ್ಯನ? ಇದು ಇದು ಇಂಥ ಕೇಸ್ ಆಗಿತ್ತು ಸಿಂಧನೂರ್ನಾಗ ಒಂದು, ಬಟ್ ಅದು ಬಿಟಿ ತಂತ್ರಜ್ಞಾನದಿಂದ ಆಗಿದ್ದಿಲ್ಲ, ಅದಕ್ಕೆ ಸ್ಪ್ರೇ ಮಾಡಿದ್ರು, ಒಂದ್ ದಿವಸ ಎರಡು ದಿವಸ ಹಿಂದಿನ ಸ್ಪ್ರೇ ಮಾಡಿದ್ರಂತೆ, ಆ ಸ್ಪ್ರೇ ಮಾಡಿದ್ದಕ್ಕೆ ಅದು ಕ್ಯಾಶುವಲ್ ಡೆತ್ ಆಗಿದ್ದು. ಬಟ್ ಬಿಟಿ ಹತ್ತಿ, ನಿಮ್ಗೆ ಬಿಟಿ ಹತ್ತಿ ತಂತ್ರಜ್ಞಾನ ಹೊರಗೆ ಬರ್ಬೇಕಾದ್ರೆ ಇವೆಲ್ಲ ಸ್ಟಡೀಸ್ ಮಾಡಿರ್ತಾರ, ಹಿಂಗಾಗಿ ಇದ್ರಲಿಂದ ಪರಿಸರಕ್ಕಾಗ್ಲಿ ದನಕರುಗಳಿಗಾಗ್ಲಿ ಏನು ತೊಂದರೆ ಇರುವುದಿಲ್ಲ, ಅದನ್ನ ಎನ್ಶೂರ್ ಮಾಡಿರ್ತಾರೆ. ಈಗ ಇನ್ನೊಂದು ಏನ್ ಹೇಳಿದ್ರಲ್ಲ, ಈಗ ಬೀಜ ಹಾಕ್ಬಾರ್ದಂತಾರ, ಯಾಕಂದ್ರೆ ಇದ್ರೊಳಗ ಗಾಸಿಪಾಲ್ ಕಂಟೆಂಟ್ ಅಂತ ಇರ್ತದೆ, ಅದಕ್ಕೆ ನಾವು ಹಿಂಡಿ ಮಾಡಬೇಡ ಅಂತೀವಿ ನಾವು ಇದನ್ನ. ಆಕ್ಚುಲಿ ಬೀಜ ಬಿಟಿ ಬೀಜ ಇಡಬೇಡ ಅಂತ ಹೇಳ್ತೀವಿ. ಇನ್ನೊಂದು ಮುಖ್ಯವಾದದ್ದು, ರೈತರು ಈ ಬಿಟಿ ಹತ್ತಿಯನ್ನ ಏನು ಮಾಡ್ತಾರೆ, ಹಾಗೆ ಬಿಟ್ಟಿರ್ತಾರೆ, ಕೀಳೋದಿಲ್ಲ ಅದನ್ನ, ಹಾಗೆ ಹೊಲದಲ್ಲಿ ಬಿಟ್ಟಿರ್ತಾರೆ, ಅಥವಾ ಬಹಳಷ್ಟು ಜನ ಸುಡ್ತಾ ಇರ್ತಾರೆ. ಏನ್ ಹೇಳ್ತೀರಿ ನಾವು ಮುಂದಿನ ಒಂದು ಅವಧಿಗೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಿಲ್ಲಿ? ನಾವು ಸಾಕಷ್ಟು ಪ್ರೋಗ್ರಾಮ್ ಮಾಡಿದ್ವಿ ಜೊತೆ ಇದ್ರ ಬಗ್ಗೆ. ಏನಾಗಿದೆ ಆಕ್ಚುಲಿ, ನೀವು ಹತ್ತಿ ಈ ಗುಲಾಬಿ ಕಾಯಿ ಕೊರ್ಕದ್ದು ಬಾಳೆ ಹಾವಳಿ ಹೆಂಗಿರ್ತದ ಅಂದ್ರ, ಈಗ ಒಡಿಲಾರ್ದೆ ಏನ್ರ ಹತ್ತಿ ಗಿಡದಾಗ ಹಂಗೆ ಇತ್ತಂತಂದ್ರ, ಈ ಹುಳ PBW ಏನಂತೀವಿ ನಾವು ಗುಲಾಬಿ ಕಾಯಿ ಕೊರ್ಕ ಅದ್ರೊಳಗೆ ಇರ್ತದ. ಸೊ ಆದಷ್ಟು ಅಂತದೇನ್ರಿ ಗಿಡಗಳಿದ್ದ ಇದು ಕಾಯಿ ಒಡಿಲಾರ್ದೆ ಉಳಿದಂತ ಕಾಯಿಗಳು ಇರ್ತಾವಲ್ಲ, ಅವನ್ನ ಆದಷ್ಟು ನೀವು ತೆಗೆದು ಅದನ್ನ ಸುಟ್ಟು ಬಿಡ್ಬೇಕು, ಅದು ಬೆಸ್ಟ್. ಆಮೇಲೆ ಗಿಡಗಳು ಸುಡುದು ಗಿಡ ಸುಡುದು ಮಾಡಬಾರ್ದು ಆಕ್ಚುಲಿ, ಇಟ್ಸ್ ನಾಟ್ ಗುಡ್, ಸರಿ ಅಲ್ಲ ಅದು. ಅದನ್ನ ಕೃಷಿ ಇಲಾಖೆ ಇದ್ರೊಳಗೆ ಇಟ್ಟಿದ್ದಾರೆ. ಅವನು ಸರಿ, ಈಗ ಈ DCH ಅನ್ನ DCH 32 ಕೆಲವೊಂದು ಭಾಗದಲ್ಲಿ ಇನ್ನು ಬೆಳೀತಿದ್ದಾರೆ, ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ DCH 32, ಯಾಕೆ ಅದರಲ್ಲಿ ತಳಿ ಸುಧಾರಣೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ಕ್ರೀನಿಂಗ್ ಮಾಡಿ ಇನ್ನು ಈ ಭಾಗಕ್ಕೂ ತರ್ತಕ್ಕಂತ ಪ್ರಯತ್ನ ನಡೀತಾ ಇದೆಯಾ ಬಿಟಿ ಹತ್ತಿ ಇದು DCH 32? DCH ನಾಗ ನೀವು ನೋಡಿರ್ಬೇಕು, DCH 32 ಮೊದ್ಲು ಉದ್ದ ಇದನ್ನ ಹೇಳದಿಲ್ಲ, ಎಕ್ಸ್ಟ್ರಾ ಲಾಂಗ್ ಸ್ಟೇಪಲ್. ಹೌದು, ಎಕ್ಸ್ಟ್ರಾ ಲಾಂಗ್ ಸ್ಟೇಪಲ್ ಇಲ್ಲಿ ಬೆಳೆದಾರ್ರಿ. ಮೊದ್ಲೆಲ್ಲ ಬರೀ ಅದೇ ಇತ್ತಿಲ್ಲ, 80ರ ದಶಕದಲ್ಲಿ ಬಿಟಿ ಹತ್ತಿ ಇದು DCH 32 ಇತ್ತು. ಹೌದೌದು, ನಾವು ಇಲ್ಲಿ ಟ್ರಯಲ್ ಮಾಡಿವಿ, ರೈತರು ಹೊಲದಾಗೂ ಸ್ವಲ್ಪ ಹಾಕಿ ನೋಡಿದ್ವಿ. ಏನಾಗದ, ಓವರ್ಆಲ್ ಮಣ್ಣಿನ ಆರೋಗ್ಯ 40 ವರ್ಷ ಹಿಂದೆ ಏನಿತ್ತು ಆ ಆರೋಗ್ಯ ಉಳ್ಕೊಂಡಿಲ್ಲ ಈಗ. ಸೊ ಇದು ಈ DCH 32 ನೋಡ್ರಿ, ಯಾಕಡೆ ಯಾವ ಕಡೆ ಹೆಚ್ಚಿಗೆ ಉಳಿದ ಅಂದ್ರೆ ನಿಮ್ ಧಾರವಾಡ ಸೈಡ್, ಮೈಸೂರು ಸೈಡ್, ಹಾವೇರಿ ಸೈಡ್ ಅಲ್ಲಿ ಸ್ವಲ್ಪ ಬೆಳೀತಾರೆ, ಈ ಕಡೆ ಸೈಡ್ ಹೋಗೇ ಬಿಟ್ಟದೆ. ಯಾಕಂದ್ರೆ ಇದು ಯಾವಾಗ ನೀರಾವರಿ ಬಂತು ಈ ಕಡೆ ಭಾಗದಾಗ ರೈತರು, ನೀವು ನೋಡ್ರಿ ಎತ್ತುಗಳು ಇಲ್ಲ ಮನಿಗಳನ್ಯಾಗ, ನಿಮ್ದು ದನಕರುಗಳು ಕಡಿಮೆ ಆಗ್ಯಾವ, ನಿಮ್ ಕೊಟ್ಟಿಗೆ ಗೊಬ್ಬರ ಹಾಕುದು ಬಿಟ್ಟಾರ. ಸೊ ಸಾಯಿಲ್ ಹೆಲ್ತ್ ಓವರ್ ಆಲ್ ಈ DCH32 ಅನ್ನೋದು ಹೆಂಗದ ಅಂತಂದ್ರೆ, ಸಾಯಿಲ್ ಹೆಲ್ದಿ ಇರ್ಬೇಕು. ನೀವು ಆರ್ಗಾನಿಕ್ ಕಂಟೆಂಟ್ ಹೆಚ್ಚಿದ್ರೆ ಅಷ್ಟೇ ಅದು ಚೆನ್ನಾಗಿ ಬರ್ತದೆ. ಇಲ್ಲಿ ಕಂದ್ರೆ ನಿಮ್ಗದು ಇಳುವರಿನೇ ಕೊಡಂಗಿಲ್ಲ. ನೀವು ರೈತರು ಕೊಟ್ಟಂದ್ರೆ ರೈತರು DCH32 ಯಾಕೆ ಹೋಯ್ತು ಅಂತ ಕೇಳಿದ್ರೆ ಹೇಳೋದು ಇಲ್ರಿ ಅದಕ್ಕೆಲ್ಲ ವೈಟ್ ಫ್ಲೈ ಬಂದ್ಬಿಡ್ತು, ವೈಟ್ ಫ್ಲೈ ಬಂದು ಇಳುವರಿ ಹೋಗ್ತದೆ. ವೈಟ್ ಫ್ಲೈ ಮೇಜರ್ ಅವಾಗ ಈ 30 ವರ್ಷದಿಂದ ಹೇಳಾತೀರಿ. ಸೊ ಅವಾಗ ವೈಟ್ ಫ್ಲೈ ಬಂದಿದ್ದಕ್ಕ ನಶಿಸಿ ಹೋಗಿತ್ತದು. ಹೌದು. ಸೊ ಈಗ ಇದು ಸ್ವಲ್ಪ ಏನಾಗುತ್ತೆ, DCH32 ಜಾತಿ ಏನು ವಿಜಾತಿಯ ಸಂಕರಣ ತಳಿ ಅಂತ ನಾವು, ವಿಜಾತಿ ಅಂದ್ರೆ ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡ್. ಇದು ಒಂದ್ ಸ್ವಲ್ಪ ರಸ ಇರು ಕಿಡಿಗೆ ಸ್ವಲ್ಪ ಸಸೆಪ್ಟೇಬಲ್, ನಿರೋಧಕ ಶಕ್ತಿ ಇರಂಗಿಲ್ಲ. ಸೊ ಹಂಗಾಗಿ ಈಗ ನೀವು ಇದನ್ನೇನ್ರೆ ಬೆಳೆದ್ರೆ ಇಲ್ಲಿ ಒಂದ್ 15-20 ಸ್ಪ್ರೇ ಮಾಡಬೇಕಾಗುತ್ತೆ. ಈಗ ನೀವು BT ಹತ್ತಿ ಏನ್ ಬೆಳೆಯತ್ತಿರಲ್ಲ, ಇದು ಸ್ವಜಾತಿಯ ಹೈಬ್ರಿಡ್ ತಳಿಗಳು ಅಂತ ನಾವು, ಇಂಟ್ರಾ ಸ್ಪೆಸಿಫಿಕ್ ಹೈಬ್ರಿಡ್ ಅಂತ ನಾವು. ಅಂದ್ರೆ ನಿಮ್ಗ ಇದಕ್ಕೆ ನೀವು 6-8 ಸ್ಪ್ರೇ ಬೇಕಾತಂದ್ರೆ ಅದಕ್ಕೆ 15-20 ಸ್ಪ್ರೇ ಬೇಕಾಗುತ್ತೆ. ಮುಂದ್ ಮುಳೋರ ಇದ್ರ ಇಳುವರಿ ಮತ್ತ ನಮ್ DCH ಇಳುವರಿ ಆಮೇಲೆ BT ಹತ್ತಿ ಇಳುವರಿ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನ ಅದು 20 ಕೊಟ್ರೆ ಇದು ನಿಮ್ಗೆ ಮ್ಯಾಕ್ಸಿಮಮ್ 10 ಕೊಡ್ತದೆ, ಇಲ್ಲಿ 8 ಕ್ವಿಂಟಲ್ ಕೊಡ್ತದೆ, ಅದು ಒಂದು ಪ್ರಾಬ್ಲಮ್ ಬರ್ತದೆ. ಇಳುವರಿ ಮಟ್ಟ ಏರಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದು ಬಿಕಾಸ್ ಆಫ್ ಇಕಾಲಜಿ ಚೇಂಜ್, ಇಕಾಲಜಿ ಸಂಬಂಧ ಆಗಿದೆ. ತಾವು ತಜ್ಞರಾಗಿ ರೈತರಿಗೆ ಏನ್ ಹೇಳ್ತೀರಿ ನೋಡ್ರಿ, ರೈತರು ಪ್ರತಿ ವರ್ಷ BT ಹತ್ತಿ ಬೆಳೆದಂತ ಕ್ಷೇತ್ರದಲ್ಲಿ BT ಹತ್ತಿ ಹಾಕ್ತಿರ್ತಾರೆ, ಯಾವ ಬೆಳೆ ಒಂದು ಪರಿವರ್ತನೆ ಮಾಡೋದು ಒಳ್ಳೇದಂತೀರಿ ತಾವು? ಈ ಭಾಗಕ್ಕೆ ತೊಗರಿ ಹೋಗು ಚಲೋ, ನಾ ಈ ಸಲ ಹತ್ತಿ ಬೆಳೆದ್ರೆ ನೆಕ್ಸ್ಟ್ ಟೈಮ್ ತೊಗರಿ ಹೋಗ್ರಿ, ಇಲ್ಲ ಮಳಿ ಹೆಚ್ಚು ಕಡಿಮೆ ಆಯ್ತಂದ್ರೆ ನೀವು ಜೋಳ ಬೆಳಿಬಹುದು. ಬಟ್ ಈಗ ನಾವು ಹಿಂಗ್ ಹೇಳುದು ತಪ್ಪಾಗುತ್ತೆ, ಯಾಕಂದ್ರೆ ರೈತರು ಡಿಸೈಡ್ ಮಾಡೋರು ಅವರು, ಅವ್ರದೇ ಅವ್ರವ್ರ ಕಮಿಟ್ಮೆಂಟ್ಸ್ ಇರ್ತಾವೆ. ಏನೇನ ಕಮಿಟ್ಮೆಂಟ್ಸ್ ರೈತರು? ಹೌದು, ಇಲ್ಲ ಅದ ಏನಾಗಿದೆ, ಇದನ್ನ ಬಿಟ್ಟರೆ ಆಲ್ಟರ್ನೇಟಿವ್ ಕ್ರಾಪ್ ಇಲ್ಲ ರೈತರಿಗೆ. ರೆಮ್ಯುನರೇಟಿವ್ ಕ್ರಾಪ್ ಏನಂತೀವಿ ನಾವು, ಇಳುವರಿ ಹೆಚ್ಚು ಅಂದ್ರೆ ಆದಾಯ ಹೆಚ್ಚು ಬರುವಂತ ಬೆಳಿ, ಇದನ್ನ ಬಿಟ್ಟರೆ ಬೇರೆ ಇಲ್ಲ ನಮ್ಮ ರಾಯಚೂರಿಗೆ ಬೇರೆ ಬೆಳಿ ಇಲ್ಲ, ವಾಣಿಜ್ಯ ಬೆಳೆ. ಹೌದು, ನೀವು ಹತ್ತಿ ಮೇಲೆ ಹತ್ತಿ ಬೆಳೆದ್ರು ಸಾಯಿಲ್ ಹೆಲ್ತ್ ಕಾಪಾಡಬೇಕಂತ ಹೇಳ್ತೀನಿ ನಂಗೆ, ಯಾಕಂದ್ರೆ ನೀವು ಕೊಟ್ಟಿ ಗೊಬ್ಬರ ಹಾಕ್ರಿ. ಸೊ ಇದನ್ನ ಮಾಡೋದ್ರಿಂದ ನೀವು ಉಳಿಸ್ಕೋಬಹುದು, ಹತ್ತಿ ಬೆಳಿಬಹುದು ಆದಷ್ಟು. ಇದುವರೆಗೆ BT ಸಂಕರಣಾ ಹತ್ತಿ ಬೆಳೆಯಲ್ಲಿ ಇತ್ತೀಚಿನ ಸಂಶೋಧನೆಗಳು ಮತ್ತು ಸಂಕರಣಾ ತಳಿ ಅಭಿವೃದ್ಧಿ ಚಟುವಟಿಕೆ, ಈ ಕುರಿತು ಹತ್ತಿ ತಳಿ ಸಂವರ್ಧನಾ ತಜ್ಞರಾದ ಡಾ ಜಯಪ್ರಕಾಶ್ ನಿಡಗುಂದಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಅತ್ಯಂತ ವಿಶ್ವಾಸಾರ್ಹ ಜುವೆಲರ್ ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಈಗ ರಾಯಚೂರಿನಲ್ಲಿ ತೆರೆದಿದೆ. ಪಡೆಯಿರಿ ನವನವೀನ ಜುವೆಲ್ರಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಸೈನ್ಸ್ಗಳ ಮೇಲೆ ಅನ್ಮ್ಯಾಚ್ಡ್ ಶ್ರೇಣಿ. ಪ್ರತಿ 30,000 ರೂಪಾಯಿಗಳ ಪರ್ಚೇಸ್ ಮೇಲೆ 100 mg ಅಷ್ಟು ಗೋಲ್ಡನ್ ಗಿಫ್ಟ್ ಹಾಗೂ 250 mg ಗೋಲ್ಡ್ ಕಾಯಿನ್ ಪಡೆಯಿರಿ, ವ್ಯಾಲ್ಯೂ ಇಕ್ವಿವಲೆಂಟ್ ಆಫ್ ಡೈಮಂಡ್ ಜೆಮ್ ಸ್ಟೋನ್ ಹಾಗೂ ಪೊಲ್ಕೆ ಡಿಸೈನ್ಸ್ ಮೇಲೆ. ಈ ಕೊಡುಗೆ April 23rd ಲಭ್ಯ. ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಸ್ಟೇಷನ್ ರೋಡ್ ಆಪೋಸಿಟ್ ರಾಮ್ ಮಂದಿರ್, ರಾಯಚೂರ್. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದ್ರೆ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:18. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಮತದಾರರ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಮತದಾತ ಜಂಕ್ಷನ್. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮಸ್ಕಾರ ಕಲ್ಪನಾ. ಮತದಾತ ಜಂಕ್ಷನ್ಗೆ ನಾವೇನೋ ಇಬ್ರು ಸರಿಯಾಗಿ ಬಂದ್ಬಿಟ್ಟಿದೀವಿ, ಸಮಯಕ್ಕೆ ಬಂದಿದ್ದೀವಿ. ಆದ್ರೆ ಈ ಭಾರತ್ ಮತ್ತೆ ಭಾರತಿ ಇಬ್ರು ಕಾಣ್ತಾನೆ ಇಲ್ವಲ್ಲ, ನಾವು ಬಂದಿರೋ ದಿನ ಮತ್ತೆ ಸಮಯ ಕರೆಕ್ಟ್ ಆಗಿದೆ ಅಲ್ವಾ? ಹೌದ್ ಅಂಕಲ್, ಈ ಮತದಾತ ಜಂಕ್ಷನ್ ಯಾವತ್ತು ಎಷ್ಟೊತ್ತಿಗೆ ಅನ್ನೋದು ನಮ್ ತಲೆಯಲ್ಲಿ ಚೆನ್ನಾಗಿ ರೆಕಾರ್ಡ್ ಆಗಿದೆ. ನಿಜ. ಆದ್ರೆ ಪ್ರತಿ ಸಲ ನಾವು ಬಂದಾಗ ಭಾರತ್ ಮತ್ತೆ ಭಾರತಿ ಇಬ್ರು ನಮ್ಗೆ ಇಲ್ಲೇ ಸಿಗ್ತಾ ಇದ್ರು. ಇವತ್ ಯಾಕೆ ಹೀಗಾಯ್ತು? ಹೋಗ್ಲಿ ಬಿಡು, ಈಗ ನಾವಿದ್ದೀವಿ, ನಮ್ ಕೇಳುಗರಿದ್ದಾರೆ, ನಮ್ ಪ್ರೋಗ್ರಾಮ್ ಇದ್ದೇ ಇದೆ. ಈ ಸರ್ತಿ ನಮ್ಮ ಪಾತ್ರಗಳು ಬದಲಾಗಿದೆ ಅಂತ ಅನ್ಸತ್ತೆ. ಕಲ್ಪನಾ, ಒಂದ್ಸತಿ ಭಾರತ್ ಮತ್ತೆ ಭಾರತಿ ಇಬ್ರಿಗೂ ಫೋನ್ ಮಾಡ್ಬಿಡು, ನೋಡೋಣ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ. ಅದ್ರ ಅವಶ್ಯಕತೆ ಇಲ್ಲ ಅಂಕಲ್, ಅಲ್ಲೋಡಿ ಇಬ್ರು ಬಂದೇ ಬಿಟ್ಟು. ಚುನಾವಣಾ ಅಂಕಲ್ ಮತ್ತೆ ಕಲ್ಪನಾ, ನಮಸ್ಕಾರ. ನಮಸ್ಕಾರ. ಸ್ವಲ್ಪ ತಡ ಆಗೋಯ್ತು ಬರೋದು, ಹೇಗಿದ್ರು ಮತದಾನ ಜಂಕ್ಷನ್ ಗೆ ಬಂದು ತಲುಪಿಟ್ಬಲ್ಲ. ಹಾಗಾದ್ರೆ ಬನ್ನಿ, ಎಲ್ಲರೂ ಸೇರಿ ನಮ್ಮ ಕೇಳುಗರನ್ನ ಸ್ವಾಗತ ಮಾಡ್ಬಿಡೋಣ. ನಮ್ಮ ಎಲ್ಲ ಕೇಳುಗರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಮತದಾನ ಜಂಕ್ಷನ್ ಗೆ ಸ್ವಾಗತ, ಸುಸ್ವಾಗತ. ಹಾಗಾದ್ರೆ ಶುರು ಮಾಡೋಣ ನಮ್ಮ ಕಾರ್ಯಕ್ರಮ ಮತದಾನ ಜಂಕ್ಷನ್. ಲೋಕತಂತ್ರ ಕೀ ಪಹಲಿ ತಾಕತ್ ಹೈ ಹಮಾರಾ ಮತದಾನ್, ಜಿಮ್ಮೇದಾರ ಯಹಾಂ ಹರ ನಾಗರಿಕ ಕೀ ಯಹಿ ತೋ ಹೈ ಪಹಚಾನ್. ಅಪನೆ ವಿವೇಕ ಸೇ ಉಸೇ ಹಿ ಚುನೋಗೆ, ಜಿಸ್ಮೇ ನಾ ಹೋ ಕೋಯಿ ಖಾಂ, ತಭಿ ತೋ ಬಢೇಗಾ ಜೀ ದಿವಾಸ್ ಹಮಾರಾ, ಬಿನಾ ಕೋಯಿ ರೋಕ ಟೋಕ್. ಜಬ ನಿಕಲೋಗೆ ಔರ್ ದೋಗೇ ಅಪನಾ ಮೋ, ನಗರದ ಮಹಿಳೆಯರಿಗೆ ಹೋಲಿಸಿದರೆ ಗ್ರಾಮೀಣ ಮಹಿಳೆಯರು ಹೆಚ್ಚಾಗಿ ಮತದಾನ ಮಾಡ್ತಾರೆ ಅಂತ ಬರ್ದಿದೆ. ಅದೇ ತಾನೇ ನೀನ್ ನೋಡಿಸ್ತಾ ಇರೋದು ನನ್ಗೆ. ಹೌದು ಅಂಕಲ್, ಗ್ರಾಮೀಣ ಮಹಿಳೆಯರು ನಗರದ ಮಹಿಳೆಯರು ಮತ್ತು ಪುರುಷರಿಗಿಂತ ಹೆಚ್ಚಾಗಿ ಹುರುಪಿನಿಂದ ಮತದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಷ್ಟಾದ್ರೂ ಮತದಾನ ಕಡಿಮೆ ಆಗ್ತಾ ಇದೆಯಲ್ಲ, ಯಾಕೆ ಹೀಗೆ? ಅದಕ್ಕೆ ಕಾರಣ ಮಾಹಿತಿ ಮತ್ತೆ ಶಿಕ್ಷಣ ಅವ್ರು ಪಡೀದೇ ಇರೋದೇನೆ. ಮಹಿಳಾ ಪುರುಷ ವೃದ್ಧ ಯುವ ಸಬ್ಕಾ ಯೇ ಕರ್ತವ್ಯ ಹೈ, ಆಪ್ಕಾ ಮತದಾತಾ ಹೋನಾ ಆಪ್ಕಾ ಅಧಿಕಾರ ಹೈ, ಯೋಗ್ಯ ಹೋ ಸರ್ಕಾರ ಹಮಾರಿ ಯಹಿ ಹಮಾರಿ ಸೋಚ್. ಈಗ ಸಾಕಷ್ಟು ಜನ ಹೊಸ ಮತದಾರರು ಇದ್ದಾರೆ, ಅವ್ರಿಗೆ 18 ವರ್ಷ ತುಂಬಿದ ಮೇಲೂ ಮತದಾರರ ಆಗೋದಕ್ಕೆ ಬೇಕಾದ ಪ್ರಕ್ರಿಯೆ ಪೂರ್ಣಗೊಳಿಸಿಕೊಂಡಿರಲ್ಲ. ಕೆಲವು ಮಹಿಳೆಯರು ತಮ್ಮ ಹೆಸರನ್ನು ಕೂಡ ಹೇಳೋದಿಲ್ವಂತೆ, ತಮ್ಮ ಗಂಡನ ಹೆಸರನ್ನು ಹೇಳೋದಿಲ್ವಂತೆ. ಕೇಳಿದ್ರೆ ಪುಟ್ಟಿ ಅವರಮ್ಮ ಅಂತ ಬರ್ಕೊಳ್ಳಿ ಅಂತ ಹೇಳ್ಬಿಡ್ತಾರಂತೆ. ಆದ್ರೆ ನೋಂದಣಿ ಆಗಬೇಕಾದ್ರೆ ತಂದೆ ಅಥವಾ ಗಂಡ ಇವರಿಬ್ಬರಲ್ಲಿ ಯಾರ್ದಾದ್ರೂ ಒಬ್ಬರ ಹೆಸರನ್ನ ಅವರು ಹೇಳಲೇಬೇಕಾಗತ್ತೆ. ಆದ್ರೆ ಅಂಕಲ್, ಈ ಚುನಾವಣಾ ಆಯೋಗದ ಹತ್ರ ಮಹಿಳೆಯರು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಯೋಜನೆಗಳಿದೆ ಅಲ್ವಾ? ಹೌದು ಭಾರತಿ, ಆದ್ರೆ ಇವತ್ತಿಗೂ ಕೆಲವು ಸಮುದಾಯಗಳು ಎಂಥ ಮನಸ್ಥಿತಿನಲ್ಲಿ ಇವೆ ಅಂತಂದ್ರೆ, ಅವ್ರ ಮನೆ ಹೆಂಗಸರು ಫೋಟೋ ತೆಗಿಬಾರದಂತೆ, ಅವ್ರ ವಯಸ್ಸು ಯಾರಿಗೂ ಗೊತ್ತಾಗಬಾರ್ದಂತೆ, ಹೀಗೆ ಏನೇನೋ. ಇದು 21ನೇ ಶತಮಾನ. ಇವತ್ತಿನ ಮಹಿಳೆಯರು ಶಿಕ್ಷಣ ಪಡೆದು ತಾವು ಮತದಾನದಲ್ಲಿ ಹುರುಪಿನಿಂದ ಪಾಲ್ಗೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೇರೆಯವ್ರಿಗೂ ಮತದಾನ ಮಾಡೋದಕ್ಕೆ. ವಾರಿಸ್ ಅಲಿ ಖಾನ್, ಲಖನೌ, ಉತ್ತರ ಪ್ರದೇಶ್ ಸೇ ಹೂಂ. ಮತದಾತಾ ಜಂಕ್ಷನ್ ಕೋ ಮೈ ಕಭಿ ಭಿ ಮಿಸ್ ನಹೀ ಕರ್ತಾ ಹೂಂ. ಆಪ್ ಇಸ್ ಶೋ ಮೇ ಅಚ್ಚಿ ಅಚ್ಚಿ ಜಾನ್ಕಾರಿ ದೇ ರಹೇ ಹೈ. ಎಫ್ಎಂ ರೇನ್ಬೋ ಪರ್ ಜಬ್ ಮೈ ಯೇ ಶೋ ಆತಾ ಹೈ ತೋ ಮೈ ಉಸ್ ಸಮಯ ಚೇಂಬರ್ ಮೇ ರಹತಾ ಹೂಂ, ಉಸ್ ಸಮಯ ಮೈ ಸ್ವಯಂ ತೋ ಸುನ್ತಾ ಹೂಂ, ಅಪ್ನೇ ಕ್ಲೈಂಟ್ ಕೋ ಭಿ ಸುನಾತಾ ಹೂಂ. ಆಪ್ ಕೇ ಶೋ ಕಿ ಸಬ್ಸೆ ಬಡಿ ಖಾಸಿಯತ್ ಯೇ ಕಿ ಆಪ್ ಆಸಾನ್ ಭಾಷಾ ಮೇ ಆಸಾನ್ ತರೀಕೆ ಸೇ ಮತದಾನ ಸೇ ಸಂಬಂಧಿತ ವಿಷಯ ಕೋ ಸಮಝಾತೆ ಹೈ. ಮೈ ಆಪ್ಕಾ ತಹೆ ದಿಲ್ ಸೇ ಶುಕ್ರಿಯಾ ಅದಾ ಕರ್ತಾ ಹೂಂ, ಔರ್ ಯೇ ಉಮೀದ್ ಕರ್ತಾ ಹೂಂ ಕಿ ಆಗೇ ಭಿ ಯೇ ಶೋ ಚಲ್ತಾ ರಹೇಗಾ ಔರ್ ಹಮ್ ಸಬ್ ಇಸ್ಸೇ ಫಾಯ್ದಾ ಉಠಾಯೆಂಗೆ. ಕೇಳಿದ್ರೆ ನೀವು ಕೂಡ ಇದೇ ತರ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಮತದಾನದ ಬಗ್ಗೆ ನೀವು ಕೂಡ 1 ನಿಮಿಷದ ಹಾಡು ಅಥವಾ ಕವಿತೆಯನ್ನ ನಮಗೆ ಕಳಿಸ್ಕೊಡಬಹುದು. ಆರಂಭದಲ್ಲಿ ನಿಮ್ಮ ಕಿರು ಪರಿಚಯ ಕೂಡ ಇದ್ರೆ ಒಳ್ಳೇದು. ಈಗ ನಮ್ಮ ಭಾರತ ಚುನಾವಣಾ ಆಯೋಗದ ಸ್ವೀಪ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಇದು ಮತದಾರರ ಸಹಭಾಗಿತ್ವ ಮತ್ತೆ ಮತದಾನದ ಬಗ್ಗೆ ವ್ಯವಸ್ಥಿತ ಶಿಕ್ಷಣದ ಮೂಲಕ ಮತದಾನ ಪ್ರಕ್ರಿಯೆ ಬಗ್ಗೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ, ತಮ್ಮ ಮತದಾನದ ಅಧಿಕಾರವನ್ನ ಸೂಕ್ತ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳೋ, ಹಾಗೆಯೇ ಚುನಾವಣಾ ಪ್ರಕ್ರಿಯೆಯಲ್ಲಿ ಜಾಗರೂಕತೆಯಿಂದ ಪಾಲ್ಗೊಳ್ಳಲು ಪ್ರೇರಣೆ ನೀಡುವಂತ ಕಾರ್ಯಕ್ರಮ. ಇದರಲ್ಲಿ ಮಹಿಳೆಯರಲ್ಲೂ ಜಾಗೃತಿ ಮೂಡಿಸಿ ಅವರನ್ನ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಲಾಗುತ್ತೆ. ಕಲ್ಪನಾ, ನನಗ್ ನೆನಪಿರೋ ಹಾಗೆ ಈ ಕಾರ್ಯಕ್ರಮನ 2009ರಲ್ಲಿ ಶುರು ಮಾಡಲಾಗಿದೆ. ಇದರ ಅಡಿಯಲ್ಲಿ ಸ್ಥಳೀಯ ಆಡಳಿತ ಶಿಕ್ಷಣ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು ಮತ್ತೆ ಜನಸಾಮಾನ್ಯರ ನಡುವೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಆರಂಭಿಸಲಾಯಿತು. ಹೌದು ಎಲೆಕ್ಷನ್ ಅಂಕಲ್, ಮಹಿಳೆಯರ ಬಗ್ಗೆ ನಾವು ಮಾತಾಡ್ತಾ ಇರುವಾಗಲೇ ನಮ್ಮ ಚುನಾವಣಾ ಆಯೋಗದ ಮಹಿಳಾ ರಾಷ್ಟ್ರೀಯ ಐಕನ್ ಒಬ್ಬರ ಬಗ್ಗೆ ನಾವು ಹೇಳಲೇಬೇಕು. ಎಂತ ಒಳ್ಳೆ ಮಾತು ಹೇಳಿದೆ ಕಲ್ಪನಾ, ಹಾಗಿದ್ರೆ ಅವ್ರ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನ ಕೊಟ್ಬಿಡಿ. ಆದ್ರೆ ಕಲ್ಪನಾ, ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡೋ ಕೆಲಸನ ಇವತ್ತು ನಾನ್ ಮಾಡ್ತೀನಿ. ಆಯ್ತು ಅಂಕಲ್, ನಮ್ ಟೀಮ್ ಪರವಾಗಿ ಈ ಕೆಲ್ಸನ ನೀವೇ ಮಾಡಿ. ನೋಡಿ, ಈಗ ನಾವು ಯಾವ ವ್ಯಕ್ತಿಯ ಬಗ್ಗೆ ಹೇಳೋದಕ್ಕೆ ಹೊರಟಿದೀವೋ ಅವ್ರ ಹೆಸರು ಡಾಕ್ಟರ್ ನೀರು ಕುಮಾರ್ ಅಂತ. ಈಗ ಅವರು ಭಾರತ ಚುನಾವಣಾ ಆಯೋಗದ ಮಹಿಳಾ ರಾಷ್ಟ್ರೀಯ ಐಕಾನ್ ಅಂದ್ರೆ ನ್ಯಾಷನಲ್ ಐಕಾನ್ ಆಗಿದ್ದಾರೆ. ಇಂತ ದೊಡ್ಡ ಸಾಧಕರು ಅಲ್ವಾ ಅವರು, ಇವ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೀರಾ? ಓ ಖಂಡಿತ. ಡಾಕ್ಟರ್ ನೀರು ಕುಮಾರ್ ಅವರು ಮೆಡಿಸನ್, ಸೈಕಾಲಜಿ ಜೊತೆಗೆ ಜೆಂಡರ್ ಸೈನ್ಸ್ ಈ ರೀತಿಯ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿದ್ದಾರೆ. ಅವರು ದಿವ್ಯಾಂಗರಾಗಿದ್ರು ಆ ಸವಾಲಿಗೆ ಸೆಡ್ ಹೊಡೆದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುಮಾರು 15,000 ವೃತ್ತಿಪರರಿಗೆ ಶಿಕ್ಷಣ ನೀಡಿದ್ದಾರೆ. ಡಾಕ್ಟರ್ ನೀರು ಕುಮಾರ್ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಸಹ ಬಂದಿವೆ. ಹೌದಾ ಅಂಕಲ್, ಎಷ್ಟು ಒಳ್ಳೆ ವಿಷಯ ಹೇಳ್ತಾ ಇದ್ದೀರಿ. ಹೌದು ಖಂಡಿತ. ಅವರು ನಮ್ಮ ಕೇಂದ್ರ ಸರ್ಕಾರದ ಸ್ವಾಸ್ಥ್ಯ ಯೋಜನೆಯಲ್ಲಿ 28 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಗಡಿನಲ್ಲಿ ವಾಸ ಮಾಡೋ ವಿವಿಧ ವರ್ಗದ ಜನ, ಆಮೇಲೆ ತೃತೀಯ ಲಿಂಗಿಗಳು ಜೊತೆಗೆ ಇತರ ವಂಚಿತ ವರ್ಗಗಳ ತನಕ ಅವರು ಎಲ್ಲರನ್ನ ತಲುಪಬೇಕು ಅನ್ನೋದು ಭಾರತ ಚುನಾವಣಾ ಆಯೋಗದ ಪ್ರಯತ್ನ ಆಗಿದೆ. ಇಂಥ ಸಮಯದಲ್ಲಿ ಡಾಕ್ಟರ್ ನೀರು ಕುಮಾರ್ ಅವರ ಅಗಾಧ ಅನುಭವ ಜೊತೆಗೆ ನೀತಿಗಳ ಸಹಾಯದಿಂದ ಪ್ರತಿಯೊಬ್ಬ ಮತದಾರನವರೆಗೂ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಭಾರತ ಚುನಾವಣಾ ಆಯೋಗ ಪ್ರಾಥಮಿಕವಾದ ಆದ್ಯತೆಯನ್ನು ನೀಡಿದೆ. ನೋಡಿ ಅಂಕಲ್, ನೀವೀಗ ಮತದಾನದ ಬಗ್ಗೆ ಮಹಿಳೆಯರು ಜಾಗೃತರಾಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವರಂತೂ ಜಾಗೃತರಾಗೇ ಇದ್ದಾರೆ. ಅಷ್ಟೇ ಅಲ್ಲದೆ ಉಳಿದವರಲ್ಲೂ ಜಾಗೃತಿ ಕೂಡ ಮೂಡಿಸ್ತಾ ಇದ್ದಾರೆ ಗೊತ್ತಾ? ಹಾಗಂತ ನಾನಲ್ಲಿ ಹೇಳಿದೆ. ನೋಡಿ, ಜನಜಾಗೃತಿ ಎಲ್ಲಾ ಕಡೆಯಲ್ಲೂ ಇರಬೇಕು, ಅದು ಮಹಿಳೆಯರಲ್ಲಾಗ್ಲಿ ಪುರುಷರಲ್ಲಾಗ್ಲಿ. ಇದೇ ವಿಷಯವಾಗಿ ನಾನೀಗ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆ ಬಗ್ಗೆ ಒಂದು ಕತೆ ಹೇಳ್ತೀನಿ. ಹೌದಾ ಅಂಕಲ್, ಹಾಗಿದ್ರೆ ಇದು ರೋಚಕ ಕತೆ ಆಗಿರ್ಲೇಬೇಕು. ಬೇಗ ಹೇಳಿ ಅಂಕಲ್, ನಾವೆಲ್ಲ ಕೇಳಬೇಕು. ಬಾಬಾ, ಏನಪ್ಪ ಎಲ್ರಿಗೂ ಇಷ್ಟೊಂದು ಅವಸರ? ಒಂದ್ ನಿಮಿಷ ನನಗೆ ಉಸಿರು ತಗೊಳಕ್ಕಾದ್ರೂ ಬಿಡಿಯಪ್ಪ. ಅಂಕಲ್ ಈಗ ಕತೆ ಹೇಳಿ. ಏನಪ್ಪ ಅಂತಂದ್ರೆ 1935 ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇಂದ ಈ ಕಥೆ ಶುರುವಾಗುತ್ತೆ. ಅಂದ್ರೆ ಸ್ವಾತಂತ್ರ್ಯದ ಮೊದಲು. ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಮುಖಾಂತರ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ನೀಡಲಾಯಿತು. ಸ್ವಾತಂತ್ರ್ಯಕ್ಕಿಂತ ಮೊದಲು ಮಹಿಳೆಯ ಪಾಲ್ಗೊಳ್ಳುವಿಕೆ 0.2%-1% ಮಾತ್ರ ಇತ್ತು. ಆಮೇಲೆ ಸಂವಿಧಾನದ ಮುಖಾಂತರ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಥವಾ ಸಾರ್ವತ್ರಿಕ ವಯಸ್ಕರ ಮತದಾನದ ಹಕ್ಕನ್ನ ನೀಡಲಾಯಿತು. ಆಮೇಲೆ ಮಹಿಳೆಯರ ಮತದಾನದ ಹಕ್ಕು ಫ್ರಾಂಚೈಸ್ ಅಥವಾ ಸಾರ್ವತ್ರಿಕ ವಯಸ್ಕರ ಮತದಾನದ ಹಕ್ಕನ್ನ ನೀಡಲಾಯಿತು. ಆಮೇಲೆ ಮಹಿಳೆಯರ ಮತದಾನದ ಹಕ್ಕಲ್ಲಿ ಎಷ್ಟೊಂದು ಬದಲಾವಣೆಗಳಾಯ್ತು, ಅದ್ರ ವಿಚಾರ ಗೊತ್ತಾ? ಅದನ್ನು ಹೇಳಿ ಅಂಕಲ್. ಇವಾಗ 7 ದಶಕಗಳು ಮತ್ತೆ 17 ಸಾರ್ವತ್ರಿಕ ಚುನಾವಣೆಗಳ ನಂತರ ಮಹಿಳೆಯರ ಪಾಲ್ಗೊಳ್ಳುವಿಕೆ ಪುರುಷರಿಗಿಂತ ಅಗಾಧವಾಗಿದೆ. ಕಳೆದ ಚುನಾವಣೆ ಅಂದ್ರೆ 2019 ಚುನಾವಣೆಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ 67%. ಅಂಕಲ್, ಮಹಿಳೆಯರು ಈಗ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿತಾನೆ ಇದ್ದಾರೆ. ಹೌದು, 1951-52 ಮೊದಲು ಈ ಚುನಾವಣೆಗಳಲ್ಲಿ 78 ಲಕ್ಷ ಮಹಿಳಾ ಮತದಾರರು ಪಾಲ್ಗೊಂಡಿದ್ರು. ಅದಕ್ಕಾಗಿ ದೇಶದ ಎಲ್ಲೆಡೆ 27,527 ಮತದಾನದ ಬೂತ್ ಗಳನ್ನ ತೆರೆಯಲಾಗಿತ್ತು. ಅದು ಗೊತ್ತಾ ನಿಮ್ಗೆ? ವಾ ಅಂಕಲ್, ನೀವಂತೂ ಎಲ್ಲೆಲ್ಲಿಂದಲೋ ಈ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತೀರಾ. ನಮ್ಮ ಕೇಳುಗರಿಗೆ ಈ ವಿಷಯ ತಿಳಿಸೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆ ಸಂತೋಷದ ವಿಷಯ ಏನಪ್ಪ ಅದು? ಏನ್ ಭಾರತಿ? ಈ ಕಾರ್ಯಕ್ರಮದಲ್ಲಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ದೇಶದ ಎಲ್ಲ ಕಡೆಗಳಿಂದ ವಾಟ್ಸ್ಆಪ್ ಸಂದೇಶಗಳು ಬರ್ತಾ ಇದೆಯಲ್ಲ. ಹೌದು, ಅದರಲ್ಲಿ ಮಹಿಳೆಯರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿರುತ್ತೆ ಅಲ್ವಾ ಭಾರತ್? ಹೌದು, ಮತ್ತೆ ಸಾಕಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು ಅವರು ಬಹುಮಾನಗಳನ್ನು ಕೂಡ ಗೆಲ್ತಾ ಇದ್ದಾರೆ. ಇದೇ ಅಲ್ವೇ ನಾರಿ ಶಕ್ತಿ ಅನ್ನೋದು? ನಿಜ ನಿಜ. ಹೌದು ನೋಡಿ, ಈಗ ನಾರಿ ಶಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಅವಕಾಶ ಸಿಕ್ಕಾಗೆಲ್ಲ ಮಹಿಳೆಯರು ತಮ್ಮ ಪಾತ್ರವನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರಲ್ಲಿ ಅರಿವು ಉಂಟು ಮಾಡಬೇಕು ನಾವು ಅಷ್ಟೇ, ಉಳಿದ ಕೆಲಸ ಅವರೇ ಮಾಡ್ಕೊಳ್ತಾರೆ. ಹೌದು ಅಂಕಲ್, ಚುನಾವಣಾ ಆಯೋಗದ ಸ್ವೀಪ್ ವಿಭಾಗ ಇದರ ಬಗ್ಗೆ ಗಮನ ಹರಿಸುತ್ತೆ. ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಚುನಾವಣಾ ಐಕಾನ್ಗಳನ್ನ ನಿಯೋಜಿಸಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ. ಮತದಾನದ ಬಗ್ಗೆ ಜಾಗೃತಿ ಉಂಟು ಮಾಡೋದಿಕ್ಕೆ ಸ್ವೀಪ್ ಮುಖಾಂತರ ಇನ್ನೂ ಅನೇಕ ಅಭಿಯಾನಗಳನ್ನ ನಡೆಸಲಾಗ್ತಾ ಇದೆ. ನಿಜ ನಿಜ. ಮದುವೆ ನಂತರ ಈ ವಿಳಾಸ ಬದಲಾವಣೆಯಿಂದ ಹಿಡಿದು ಚುನಾವಣಾ ಪಟ್ಟಿನಲ್ಲಿ ಅಪ್ಡೇಟ್ ಆಗೋ ಪ್ರಕ್ರಿಯೆವರೆಗೂ ಸ್ವೀಪ್ ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತೆ. ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮ, ರೇಡಿಯೋ ಮತ್ತೆ ಟಿವಿ ಮೂಲಕ ಉಪಯುಕ್ತವಾದ ಮಾಹಿತಿಯನ್ನು ಸಹ ಸ್ವೀಪ್ ಕೊಡುತ್ತೆ. ಅಂಕಲ್, ನಾವು ನಮ್ಮ ಮತದಾನ ಜಂಕ್ಷನ್ ನಲ್ಲಿ ಪಿಂಕ್ ಬೂತ್ ಬಗ್ಗೆ ಹೇಳಿದ್ವಿ. ಹೌದು ಹೌದು. ಈ ಬೂತ್ ಗಳನ್ನು ಮಹಿಳೆಯರೇ ನೋಡ್ಕೊಳ್ತಾರೆ, ಇದರಿಂದ ಮಹಿಳೆಯರಿಗೆ ಪ್ರೇರೇಪಣೆ ಆಗುತ್ತೆ. ನಿಜ ಅಂಕಲ್. ಇಷ್ಟೆಲ್ಲ ಸವಾಲುಗಳ ನಡುವೆ ನಮ್ಮ ಈ ದೇಶದ ನಾರಿ ಶಕ್ತಿ ಬಹಳ ಹುಮ್ಮಸ್ಸಿನಿಂದ ಈ ಪ್ರಜಾಪ್ರಭುತ್ವದ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರೋದನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಖಂಡಿತ ಸಂತೋಷ ಆಗುತ್ತೆ. ಇದು ಕೇವಲ ಪಾಲ್ಗೊಳ್ಳುವಿಕೆ ಅಲ್ಲ, ಸಕ್ರಿಯ ಪಾಲ್ಗೊಳ್ಳುವಿಕೆ ಅಲ್ವಾ ಕಲ್ಪನಾ? ಹೌದು, ಅದಕ್ಕಾಗಿನೇ ಎಲೆಕ್ಟರ್ ಜೆಂಡರ್ ರೇಷನ್.